ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 90%. ವಿಜಯಪುರ, ಕೊಪ್ಪಳ ಜಿಲ್ಲೆಗಳಲ್ಲಿ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಮಣ್ಣಿನ ಮಗ ಇದೀಗ ಆರಂಭ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತು ಚೀಯಾ ಬೆಳೆಯ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮೊಡನಿದ್ದಾರೆ ಶಶಿಕಾಂತ್ ಆರ್ ಮುದ್ನಾಳ್ ಅವರು, ಕಲಬುರಗಿ ಅವರು. ಪಾಳದಲ್ಲಿ ಈ ಒಂದು ಬೆಳೆಯನ್ನ ಮಾಡಿ ಅನುಭವಿಸ್ತರು ಕೂಡ. ಇದೊಂದು ಪೌಷ್ಟಿಕ ಆಹಾರ ಅಂತ ಹೇಳ್ತೇವೆ. ಜೊತೆಗೆ ಚೀಯಾ ನಮ್ಮ ಭಾಗಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಕೃಷಿ ಅದು. ಯಾಕಂತ ಹೇಳಿದ್ರೆ ಇದು ನಮ್ಮ ಕೃಷಿ ಅಲ್ಲ, ಇದು ವಿದೇಶಿ ಕೃಷಿ ಅಥವಾ ಒಂದು ಬೆಳೆ. ಈ ಒಂದು ಬೆಳೆ ಬಗ್ಗೆ ಯಾವ ರೀತಿ ಅದನ್ನು ಬೆಳೆಯಲಾಗ್ತದೆ, ಇದರ ಉಪಯೋಗ ಏನು, ಮತ್ತೆ ಇದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಅನ್ನೋದರ ಬಗ್ಗೆ ಮುದ್ನಾಳ್ ಅವರು ನಮಗೆ ಮಾಹಿತಿಯನ್ನು ಮಾಡಿಕೊಡಲಿಕ್ಕಿದ್ದಾರೆ. ಶಶಿಕಾಂತ್ ಆರ್ ಮುದ್ನಾಳ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು. ಈಗ ಮುದ್ನಾಳ್ ಅವರೇ, ಬಹಳ ಅಪರೂಪವಾಗಿರತಕ್ಕಂಥ ಚೀಯಾ ಬೆಳೆ ಅಲ್ವಾ ಇದು? ನಮ್ಮ ಊರಿನ ಬೆಳೆ ಅಲ್ಲ, ನಮಗೆ ಪರಿಚಯನೇ ಇಲ್ಲ. ಇದರ ಬಗ್ಗೆ ಒಂದಷ್ಟು ಹೇಳಿ, ಚೀಯಾ ಅಂದ್ರೆ ಏನು? ನಾನು ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ನಡೆದಂತ ಸಮ್ಮೇಳನದಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ಮೈಸೂರಿನ CFTR ಅಂತಕ್ಕಂಥ ಒಂದು ಸಂಸ್ಥೆ, ಆಹಾರ ಸಂಸ್ಥೆ, ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆ ವಿ ಶ್ರೀಧರ್ ಅವರು ಅಲ್ಲಿ ಬಂದಿದ್ರು. ಅವರು ಇದನ್ನ ಸವಿಸ್ತಾರವಾಗಿ ಹೇಳಿದ್ರು. ನಿಮಗೆ ಅದೇ ಖುಷಿ ಆಯ್ತು? ಅದೇ ಖುಷಿ ಆಯ್ತು. ಅದನ್ನ ಕೇಳಿ ಅದರ ಬೀಜ ಎಲ್ಲಿ ಸಿಗುತ್ತೆ ಏನು ಅಂತ ನಾವು ಅದನ್ನ ಬಗ್ಗೆ ಸಂಶೋಧನೆ ನಡೆಸಿ ಬೀಜವನ್ನು ತರಿಸಿ ನಾನು ಇಲ್ಲಿ ಬಿತ್ತಿ ಬೆಳೆದಿದ್ದೇನೆ. ಅದು ಯಾವ ನಮ್ಮ ಊರಿನದ್ದು ಅಲ್ಲ, ನಮ್ಮ ದೇಶದ್ದು ಅಲ್ಲ. ಅದು ಈ ಶ್ರೀಧರ್ ಸರ್ ಅವರ ಪ್ರಕಾರ ಇದು ಮೆಕ್ಸಿಕೋ ದೇಶದ ಒಂದು ಬೆಳೆಯಾಗಿದೆ ಸರ್. ಅಂದ್ರೆ ಈ ಚಿಯಾ ಅನ್ನೋದು ಇದು ಒಂದು ನೇರವಾಗಿ ಒಂದು ಕೃಷಿ ಆದ್ರೂ ಕೂಡ ಇದು ಆಹಾರವಾಗಿ ಬಳಸುವಂತದ್ದು ಅಲ್ವಾ? ಹೌದು, ಒಂದು ಉಪ ಆಹಾರವಾಗಿ ಅಂದ್ರೆ ಪೌಷ್ಟಿಕ ಆಹಾರವಾಗಿ ಬಳಸುವಂತದ್ದು. ಹೇಗಿರ್ತದೆ ಚಿಯಾ? ಚಿಯಾ ಇದು ಈ ಎಳ್ಳು ಇರ್ತದಲ್ಲ ಸರ್, ಎಳ್ಳಿನ ಹಾಗೆ ಅದನ್ನು ಅಷ್ಟೇ ಸೂಕ್ಷ್ಮವಾದಂತದ್ದು, ಬರೀ ಸಣ್ಣದಾದಂತದ್ದು ಬೀಜ ಇರುತ್ತೆ. ಅಂದ್ರೆ ಚಿಯಾದ ಗಾತ್ರ ಬಹಳ ಸಣ್ಣದು, ಬಹಳ ಸಣ್ಣದಿರುತ್ತೆ. ಈ ಎಳ್ಳು ಅಥವಾ ಸಾಸಿವೆದಷ್ಟು ಬೀಜ ಇರುತ್ತೆ ಸರ್. ಈಗ ಮುದ್ನಾಳ್ ಅವ್ರಿ, ಬಹಳ ಕುತೂಹಲ ನನಗೆ, ನೀವೊಂದು ಭಾಷಣವನ್ನ ಕೇಳಿ ಪ್ರೇರಿತರಾಗಿ ಬೀಜ ತರಿಸಿ ಎಲ್ಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಈಗ ಆ ಬೀಜವನ್ನು ಎಲ್ಲಿದ್ದ ತಂದ್ರಿ, ಮತ್ತೆ ನಮ್ಮ ಈ ಹವಾಗುಣಕ್ಕೆ, ಕಲಬುರಗಿ ಹವಾಗುಣಕ್ಕೆ ಹೊಂದುತ್ತದೆ ಹೇಗೆ? ಅದು ಸರ್, ಇದು ಹೆಚ್ಚಾಗಿ ಹೆಚ್ಚಾಗಿ ತಂಪು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಆದ್ದರಿಂದ ನಮ್ದು ಉಷ್ಣವಲಯ ಅಲ್ಲ, ಉಷ್ಣವಲಯ ಆದ್ರೆ ಈ ಮೈಸೂರು ಭಾಗದಲ್ಲಿ ಪೂರ್ಣ ತಂಪು ವಲಯ ಬರುತ್ತೆ. ಹೌದು ಹೌದು, ಅಲ್ಲಿ ತಂಪಿದೆ, ಅಲ್ಲಿ ತಂಪಿದೆ. ಅಲ್ಲಿ ಈ ಕಾಡು ಜಾಸ್ತಿ ಇರೋದ್ರಿಂದ ಕಾಡು ಪ್ರಾಣಿಗಳ ಒಂದು ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಈ ಒಂದು ಬೆಳೆಯನ್ನ ಅಲ್ಲಿ ಉಪಯೋಗ ಮಾಡಲಿಕ್ಕೆ ಈ ಶ್ರೀಧರ್ ಅರಸರು ಅದನ್ನ ಇದು ಮಾಡಿದ್ರು. ಅದು ಹೇಗೆ? ಅದು ಹೇಗೆ ಅಂತಂದ್ರೆ ಈ ಬೆಳೆಯನ್ನ ಯಾವುದೇ ಪ್ರಾಣಿ ತಿನ್ನಕ ಇಷ್ಟಪಡಲ್ಲ. ವಾಸನೆ ಇರ್ತದೆ? ವಾಸನೆ ಇಲ್ಲ, ಏನಿಲ್ಲ ರೀ. ಇದು ತುಳಸಿ ಅಂತಕ್ಕಂಥ ಒಂದು ಜಾತಿಯ ಸಸ್ಯ. ಇದು ಈ ಸಸ್ಯಕ್ಕೆ ಲೆನ್ಸಿನ ಅಂತಕ್ಕಂಥ ಒಂದು ಫ್ಯಾಮಿಲಿಯಲ್ಲಿ ಸೇರಿದ್ದು. ಅಲ್ಲಿಂದ ಇದು ಇದರ ಬೆಳೆಯ ಅವಧಿ 90-100 ದಿವಸ ಬೆಳೆ ಇದು. ಅಂದ್ರೆ ಈಗ ನೀವು ಬೀಜವನ್ನ ತರಿಸಿದ ಮೇಲೆ ಹೇಗೆ ನಾಟಿ ಮಾಡುದು ಅಥವಾ ಅದನ್ನು ಬೆಳೆಯುದು ಹೇಗೆ?

ತುಂಬಾ ಒಳ್ಳೆಯದು ಶಶಿಕಾಂತ್ ಅವರೇ, ಈ ಪೌಷ್ಟಿಕ ಆಹಾರವಾಗಿ ಬಳಸುವಂತಹ ಚಿಯಾ ಬೆಳೆಯ ಬಗ್ಗೆ ತಮ್ಮ ಅನುಭವಗಳನ್ನು ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಂಡಿದ್ದೀರಿ. ನೀವು ಹೇಳಿದ ಹಾಗೆ ಖಂಡಿತವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಚಿಯಾ ಬೆಳೆಯನ್ನು ಬೆಳೀಲಿಕ್ಕೆ ಯೋಗ್ಯವಾದಂತಹ ವಾತಾವರಣ ಇದೆ ಅನ್ನೋದನ್ನು ತಾವು ಸಾಬೀತು ಮಾಡಿ ತೋರಿಸಿದ್ದೀರಿ, ಮತ್ತೆ ಅದರಲ್ಲಿ ಯಶಸ್ಸನ್ನು ಕೂಡ ಪಡೆದಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಕೂಡ ಚಿಯಾ ಬೆಳೆ ಹೆಚ್ಚಾಗಿ ಆಗಲಿ, ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಹಾಗೆ ಆಗಲಿ, ಆ ಮೂಲಕ ಯಾವುದೇ ಹಾನಿ ನಷ್ಟಕ್ಕೆ ಒಳಗಾಗದೆ ರೈತ ನೆಮ್ಮದಿಯಿಂದ ಚಿಯಾ ಬೆಳೆಯೊಂದಿಗೆ ಬೆಳೆಯುವಂತಹ ಒಂದು ಅವಕಾಶವೂ ಕೂಡ ಇದೆ. ತುಂಬಾ ಧನ್ಯವಾದ ಮಾಹಿತಿಯನ್ನು ಹಂಚಿಕೊಳ್ಳಿದ್ದಕ್ಕಾಗಿ. ನಮ್ಮೆಲ್ಲ ರೈತ ಬಾಂಧವರ ಬಗ್ಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದಗಳು. ಈಗ ಕೇಳಿ ವೀರಣ್ಣ ನಾಗಣ್ಣ ನಾಲ್ವರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಜ್ಞಾನದಿಂದ ಶಿವ ಧ್ಯಾನವು ಮಾಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ. ಜ್ಞಾನದಿಂದ ಶಿವ ಧ್ಯಾನವು ಮಾಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ. ಕರವು ಅಂಕರ ಗಲಾತು ಮಾಡು, ಕಾಮ ಕ್ರೋಧಗಳು ಕಡಿಯಕ ಮಾಡು. ಕರವು ಅಂಕಾರ ಗಲಾತು ಮಾಡು, ಕಾಮ ಕ್ರೋಧಗಳು ಕಡಿಯಕ ಮಾಡು. ಗ್ರಾಮಸ್ಥರ ಮಾಯವು ಮಾಡು, ಕೊಟ್ಟಿ ಗುಣ ಸುಟ್ಟು ಬುದಿಯ ಮಾಡು. ಮದಮಸ್ತರ ಮಾಯವು ಮಾಡು, ಕೊಟ್ಟಿ ಗುಣ ಸುಟ್ಟು ಬುದಿಯ ಮಾಡು. ಸಿಟ್ಟು ಬಂದರೆ ಸಾವಧಾನ ಮಾಡು, ಸಿಟ್ಟು ಬಂದರೆ ಸಾವಧಾನ ಮಾಡು. ನಡೆ ನುಡಿ ಎಂಬುದು ಬಿಗುವು ಮಾಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ. ಆರು ಶಾಸ್ತ್ರಗಳು ಸಿದ್ಧಿಯ ಮಾಡು, ಹದಿನೆಂಟು ಪುರಾಣ ಪಾಠವು ಮಾಡು. ಆರು ಶಾಸ್ತ್ರಗಳು ಸಿದ್ಧಿಯ ಮಾಡು, ಹದಿನೆಂಟು ಪುರಾಣ ಪಾಠವು ಮಾಡು. ರೊಕ್ಕ ನೋಡಿ ನೀ ವ್ಯಾಪಾರ ಮಾಡು, ಎಂಟು ದಿನಕ್ಕೊಮ್ಮೆ ಸಂತೀಯ ಮಾಡು. ರೊಕ್ಕ ನೋಡಿ ನೀ ವ್ಯಾಪಾರ ಮಾಡು, ಎಂಟು ದಿನಕ್ಕೊಮ್ಮೆ ಸಂತೀಯ ಮಾಡು. ಹುಣ್ಣಿಮೆ ಅಮಾವಾಸ್ಯೆ ಒಂದತ್ತು ಮಾಡು, ಹುಣ್ಣಿಮೆ ಅಮಾವಾಸ್ಯೆ ಒಂದತ್ತು ಮಾಡು. ಹಸಿದು ಬಂದವರಿಗೆ ಅನ್ನವು ನೀಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ. ದಾನ ಧರ್ಮ ಪರ ಉಪಕಾರ ಮಾಡು, ನಾಡಿಯ ನೋಡಿ ವೈದ್ಯವು ಮಾಡು. ದಾನ ಧರ್ಮ ಪರ ಉಪಕಾರ ಮಾಡು, ನಾಡಿಯ ನೋಡಿ ವೈದ್ಯವು ಮಾಡು. ಹೆತ್ತ ತಾಯಿ ತಂದೆ ಪೂಜೆಯು ಮಾಡು, ಅತ್ತಿ ಮಾವರಿಗೆ ಮರ್ಯಾದೆ ಮಾಡು. ಹೆತ್ತ ತಾಯಿ ತಂದೆ ಪೂಜೆಯು ಮಾಡು, ಅತ್ತಿ ಮಾವರಿಗೆ ಮರ್ಯಾದೆ ಮಾಡು. ಮನೆಯ ಬಿಚ್ಚಿ ಮೇಲೆ ಮಾಳಿಗೆ ಮಾಡು, ಮನೆಯ ಬಿಚ್ಚಿ ಮೇಲೆ ಮಾಳಿಗೆ ಮಾಡು. ನಿನ್ನೊಳಗೆ ನೀ ವಿಚಾರ ಮಾಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀ ಬೆಳಗನ ಭೋಗವು ಮಾಡು, ಬೆಳಗ ಮುಂಜಾನೆ ಗುರು ಭಜನೆಯು ಮಾಡು. ಬೆಳ್ಳ ಬೆಳಗನ ಭೋಗವು ಮಾಡು, ಬೆಳಗ ಮುಂಜಾನೆ ಗುರು ಭಜನೆಯು ಮಾಡು. ವೈರಿಯು ಕಂಡಲ್ಲಿ ಧೈರ್ಯವು ಮಾಡು, ಸರ್ಕಾರ ಕಂಡಲ್ಲಿ ಸಲಾಮು ಮಾಡು. ವೈರಿಯು ಕಂಡಲ್ಲಿ ಧೈರ್ಯವು ಮಾಡು, ಸರ್ಕಾರ ಕಂಡಲ್ಲಿ ಸಲಾಮು ಮಾಡು. ಹೊತ್ತು ಮುಳುಗಿದಲ್ಲಿ ಹೊಸ್ತಿಯ ಮಾಡೋ, ಹೊತ್ತು ಮುಳುಗಿದಲ್ಲಿ ಹೊಸ್ತಿಯ ಮಾಡೋ, ದರಿಯೊಳು ಕಡ್ಕೊಳ್ಳಮ ತಾಮು ಮಾಡಣ್ಣ. ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ. ಜ್ಞಾನದಿಂದ ಶಿವ ಜ್ಞಾನವು ಮಾಡು, ಜ್ಞಾನದಿಂದ ಶಿವ ಜ್ಞಾನವು ಮಾಡಣ್ಣ. ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ತತ್ವಪದ. ತಿಳಿ ತಿಳಿ ತಿಳಿ ಒಳ್ಳೆ ಜ್ಞಾನ ತಿಳಿ, ಒಳಗೆ ಗುರುವಿನ ಅನುಭವ ತಿಳಿ. ತಿಳಿ ತಿಳಿ ತಿಳಿ ಒಳ್ಳೆ ಜ್ಞಾನ ತಿಳಿ, ಒಳಗೆ ಗುರುವಿನ ಅನುಭವ ತಿಳಿ. ದೇಹದ ಒಲಸು ಮಾಯದ ಮೈಲಿಗೆ ಮನಸ್ಸಿನೊಳಗೆ ನೀ ಸೋಸಿ ತಿಳಿ. ತಿಳಿ ತಿಳಿ ತಿಳಿ ತಿಳಿ ತಿಳಿ ಒಳಗೆ ಗುರುವಿನ ಅನುಭವ ತಿಳಿ. ಆರು ಅಕ್ಷರದ ಅರ್ಥ ತಿಳಿ, ಮೂರು ಅಕ್ಷರದ ಮೂಲ ತಿಳಿ. ಆರು ಅಕ್ಷರದ ಅರ್ಥ ತಿಳಿ, ಮೂರು ಅಕ್ಷರದ ಮೂಲ ತಿಳಿ. ಆರು ಮೂರು ಒಂಬತ್ತು ತಿಳಿದ ಮೇಲೆ, ಆರು ಮೂರು ಒಂಬತ್ತು ತಿಳಿದ ಮೇಲೆ ನಿನ್ನೊಳ ನಿಜ ಗುರು ತಿಳಿ. ಆರು ಮೂರು ಒಂಬತ್ತು ತಿಳಿದ ಮೇಲೆ ನಿನ್ನೊಳಗೆ ನಿಜ ಗುರು ಆನ ತಿಳಿ. ತಿಳಿ ತಿಳಿ ಒಳ್ಳೆ ಗಾನ ತಿಳಿ, ಒಳಗೆ ಗುರುವಿನ ಅನುಭವ ತಿಳಿ. ಹತ್ತು ಅಕ್ಷರಗಳ ಗೊತ್ತು ತಿಳಿ, ಹನ್ನೊಂದು ಅಕ್ಷರಗಳ ಭೇದ ತಿಳಿ. ಹತ್ತು ಅಕ್ಷರಗಳ ಗೊತ್ತು ತಿಳಿ, ಹನ್ನೊಂದು ಅಕ್ಷರಗಳ ಭೇದ ತಿಳಿ. ಭೇದ ತಿಳಿದ ಮೇಲೆ ಯಾವುದು ಉಳಿವು, ಭೇದ ತಿಳಿದ ಮೇಲೆ ಯಾವುದು ಉಳಿವು. ಸಾಧು ಸಂತರ ಮಾರ್ಗ ತಿಳಿ, ಭೇದ ತಿಳಿದ ಮೇಲೆ ಯಾವುದು ಉಳಿವು. ಸಾಧು ಸಂತರ ಮಾರ್ಗ ತಿಳಿ. ತಿಳಿ ತಿಳಿ ಒಳ್ಳೆ ಗಾನ ತಿಳಿ, ಒಳಗೆ ಗುರುವಿನ ಅನುಭವ ತಿಳಿ. ದೇಹದ ಒಲಸು ಮಾಯದ ಮೈಲಿ ಮನಸ್ಸಿನೊಳಗೆ ನೀ ಸೋಸಿ ತಿಳಿ. ತಿಳಿ ತಿಳಿ ಒಳ್ಳೆ ಗಾನ ತಿಳಿ, ಒಳಗೆ ಗುರುವಿನ ಅನುಭವ ತಿಳಿ. ಪಡವಿಯೊಳಗೆ ಕಡಕೋಳ ತಿಳಿ, ಗುರು ಮಡಿವಾಳನ ಗುರ್ತು ತಿಳಿ. ಪಡವಿಯೊಳಗೆ ಕಡಕೋಳ ತಿಳಿ, ಗುರು ಮಡಿವಾಳನ ಗುರ್ತು ತಿಳಿ. ಗುರ್ತು ತಿಳಿದ ಮೇಲೆ ಇನ್ನೇನು ಉಳಿವು, ಗುರ್ತು ತಿಳಿದ ಮೇಲೆ ಇನ್ನೇನು ಉಳಿವು. ತಂದೆ ಮಾಂತನ ಪಾದ ತಿಳಿ, ತಂದೆ ಮಾಂತನ ಪಾದ ತಿಳಿ. ತಿಳಿ ತಿಳಿ ಒಳ್ಳೆ ಗಾನ ತಿಳಿ, ಒಳಗೆ ಗುರುವಿನ ಅನುಭವ ತಿಳಿ. ತಿಳಿ ತಿಳಿ ತಿಳಿ ಒಳ್ಳೆ ಗಾನ ತಿಳಿ, ಒಳಗೆ ಗುರುವಿನ ಅನುಭವ ತಿಳಿ. ದೇಹದ ಒಲಸು ಮಾಯದ ಮೈಲಿಗೆ, ದೇಹದ ಒಲಸು ಮಾಯದ ಮೈಲಿ ಮನಸ್ಸಿನೊಳಗೆ ನೀ ಸೋಸಿ ತಿಳಿ. ತಿಳಿ ತಿಳಿ ತಿಳಿ ನೀ ಒಳ್ಳೆ ತಿಳಿ, ತಿಳಿ ತಿಳಿ ತಿಳಿ ಒಳ್ಳೆ ಗಾನ ತಿಳಿ, ಮನಸ್ಸಿನೊಳಗೆ ಗುರುವಾನ ತಿಳಿ. ತಿಳಿ ತಿಳಿ ತಿಳಿ ಒಳ್ಳೆ ಗಾನ ತಿಳಿ, ಮನಸ್ಸಿನೊಳಗೆ ಅನುಭವ ತಿಳಿ. ಮನಸ್ಸಿನೊಳಗೆ ಅನುಭವ ತಿಳಿ, ಮನಸ್ಸಿನೊಳಗೆ ಅನುಭವ ತಿಳಿ. ಇದುವರೆಗೂ ವೀರಣ್ಣ ನಾಗಣ್ಣ ನಾಲ್ವರ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನ ಕೇಳಿದ್ರಿ. ಈಗ ಇನ್ನೊಮ್ಮೆ ಕೇಳಿ